ಬಳಸಿ ನೋವಾಗಿ ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹಲವಾರು ರೈತರು ಅನೇಕ ತರಕಾರಿಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಶುಂಠಿ, ಕಾಫಿ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ. ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ನುವಾಲ್ಗಿ ಬೆಳೆಗಳ ಉತ್ಪಾದನೆಯಲ್ಲಿ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ, ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ಅರಿವೆ ಮತ್ತು ಮೆಂತ್ಯ ಬೆಳೆ ಬೇಸಾಯ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಬಿ ವರಲಕ್ಷ್ಮಿ ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ಡಾಕ್ಟರ್ ವರಲಕ್ಷ್ಮಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಾವು ವಿವಿಧ ಸೊಪ್ಪಿನ ತರಕಾರಿಗಳನ್ನು ಬೇಸಾಯ ಮಾಡ್ತೀವಿ, ಅದರಲ್ಲಿ ಈ ಅರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇವು ಬಹಳ ಮುಖ್ಯವಾದಂಥ ಒಂದು ಸೊಪ್ಪುಗಳು. ಜೊತೆಗೆ ಇವುಗಳನ್ನು ನಾವು ಕಾಳುಗಳಾಗೂ ಕೂಡ ಉತ್ಪಾದನೆ ಮಾಡ್ಕೊಳ್ತೀವಿ. ಅರಿವೆನಲ್ಲೂ ಕಾಳು ಮಾಡ್ಕೊಳ್ತೀವಿ, ಮೆಂತ್ಯದಲ್ಲೂ ಕೂಡ ಕಾಳು ಮಾಡ್ಕೊಳ್ತೀವಿ. ಈ ಒಂದು ವಿಚಾರದ ಬಗ್ಗೆನೂ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಅರಿವೆ ಸೊಪ್ಪಿಗೆ ಬಂದರೆ, ಈ ಅರಿವೆ ಸೊಪ್ಪಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಲ್ಲ ತರಕಾರಿಗಳನ್ನ ಹೋಲಿಸಿದ್ರೆ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಾಗಿ ಪೋಷಕಾಂಶಗಳು ಹೊಂದಿರ್ತವೆ. ಅದರಲ್ಲಿ ಈ ಅರಿವೆ ಸೊಪ್ಪಿನಲ್ಲಿ ನೋಡಿದರೆ ನಾವು ಸುಣ್ಣಾಂಶ, ಕಬ್ಬಿಣ, ವಿಟಮಿನ್, ಜೀವಸತ್ವ ಅಂತಿರುವಲ್ಲ ಎ ಮತ್ತು ಸಿ ಹೆಚ್ಚಾಗಿ ಹೊಂದಿರ್ತವೆ. ಅದರ ಜೊತೆಗೆ ನಾರಿನಾಂಶ, ಮಲಬದ್ಧತೆಯನ್ನು ದೂರ ಮಾಡುವಂಥ ನಾರಿನಾಂಶನೂ ಹೆಚ್ಚಾಗಿ ಹೊಂದಿರ್ತವೆ. ಇದು ಮುಖ್ಯವಾಗಿ ಎಲ್ಲ ಒಂದು ಸೊಪ್ಪುಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಹಾಂ, ಎಲ್ಲ ಸೊಪ್ಪು, ಅದರಲ್ಲಿ ಅರಿವೆ ಸೊಪ್ಪು ಇನ್ನು ಜಾಸ್ತಿ ಉತ್ತಮವಾದ್ದು. ಇನ್ನು ಈ ಅರಿವೆ ಸೊಪ್ಪಿನ ಬೇಸಾಯಕ್ಕೆ ಬಂದರೆ, ಈ ಅರಿವೆ ಸೊಪ್ಪಿನ ಬೇಸಾಯಕ್ಕೆ ಮಣ್ಣು ಹೇಗಿದ್ದರೆ ಒಳ್ಳೆಯದು ಅಂತೀರಿ? ಮರಳು ಗೂಡು ಮಣ್ಣು, ಕೆಂಪು ಮಣ್ಣು ಚೆನ್ನಾಗಿದ್ದರೆ, ಅದು ಜಾಸ್ತಿ ನೀರು ನಿಲ್ದಂಗೆ ಇರಬೇಕು. ಈ ಸೊಪ್ಪು ತರಕಾರಿಗಳೆಲ್ಲ ಭಾಳ ಸೂಕ್ಷ್ಮದಂಥವು, ನೀರು ಜಾಸ್ತಿ ಆದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ, ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗಾಗಿ ಭೂಮಿ ಗುಣಮಟ್ಟ ಜಾಸ್ತಿ ಚೆನ್ನಾಗಿರಬೇಕು. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೆಯದು? ಸಾಧಾರಣವಾಗಿ ಅರವೆ ಸೊಪ್ಪನ್ನು ವರ್ಷ ಪೂರ್ತಿನೂ ಬೆಳೆಯಬಹುದು, ಏನೂ ತೊಂದರೆ ಇಲ್ಲದೆ ವರ್ಷ ಪೂರ್ತಿ ಬೆಳೆಯಬಹುದು. ಹೆಚ್ಚಾಗಿ ಮಳೆಗಾಲ ಮತ್ತು ಬೇಸಿಗೆಗೆ ಬಹಳ ಸೂಕ್ತವಾದಂಥದ್ದು. ಚಳಿಗಾಲದಲ್ಲಿ ಒಂದೆರಡು ತಿಂಗಳು ತುಂಬ ಚಳಿ ಇದ್ದಾಗ ಸ್ವಲ್ಪ ಅದರ ಬೆಳವಣಿಗೆ ಕಡಿಮೆ ಆಗುತ್ತದೆ. ಅದನ್ನು ನೋಡಿಕೊಂಡು ಸಾಧಾರಣವಾಗಿ ಡಿಸೆಂಬರ್ ಜನವರಿ ಹಾಗಾಗಿ ಸ್ವಲ್ಪ ಅದು ಜಾಸ್ತಿ ಚಳಿ ಇರೋದ್ರಿಂದ ಇದರಲ್ಲಿ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಆ ಸಂದರ್ಭದಲ್ಲಿ ಅಷ್ಟು ಬೆಳವಣಿಗೆ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಇಳುವರಿ ಸ್ವಲ್ಪ ಕಡಿಮೆ ಆಗಬಹುದು ಅಷ್ಟೆ, ಬೆಳೆಯಬಹುದು, ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ತಳಿಗಳಿಗೆ ಬಂದ್ರೆ ಈ ಒಂದು ಅರವೆ ಸೊಪ್ಪಿನ ಒಂದು ಬೆಳೆನಲ್ಲಿರುವಂತ ತಳಿಗಳು ಯಾವ್ಯಾವ ಅಂತ? ನಾವು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ನಾವು ಸಂಶೋಧನೆ ಮಾಡಿ ರೈತರಿಗೋಸ್ಕರ ಸುಧಾರಿತ ತಳಿಗಳನ್ನು 4 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಸಾಧಾರಣವಾಗಿ ಅರವೆ ಸೊಪ್ಪಿನಲ್ಲಿ 2 ತಳಿಗಳಿರ್ತವೆ, ಒಂದು ಕೀಳುವಂಥದ್ದು, ಇನ್ನೊಂದು ಕಟಾವಿಗೆ ಸೂಕ್ತವಾದಂಥದ್ದು. ಸೊ ಕೀಳುವಂಥ ತಳಿಗಳಲ್ಲಿ ನಾವು 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಒಂದು ಅರ್ಕ ಸುಗುಣ ಅನ್ನೋದು, ಇನ್ನೊಂದು ಅರ್ಕ ಅರುಣಿಮಾ ಅನ್ನೋದು. ಈ ಅರ್ಕ ಸುಗುಣದಲ್ಲಿ ಎಲೆ ಅಗಲವಾಗಿತ್ತು, ಹಸಿರು ಬಣ್ಣದಲ್ಲಿರ್ತದೆ, ಕಾಂಡನೂ ಹಸಿರು ಬಣ್ಣದಲ್ಲಿರ್ತದೆ, ಬಹಳ ಮೃದುವಾಗಿರ್ತದೆ, ಎಲೆ ಮತ್ತು ಕಾಂಡ ಮೃದುವಾಗಿರ್ತದೆ. ಇದು ಕಟಾವಿಗೆ ಸೂಕ್ತವಾದಂಥ ತಳಿ ಆಗಿರೋದ್ರಿಂದ ಇದರಲ್ಲಿ ನಾವು ಸುಮಾರು 5-6 ಕಟಾವಿ ಮಾಡ್ಕೊಳ್ಬೋದು. ಒಂದು ಸಲ ಬೀಜ ಹಾಕಿದರೆ 5-6 ಸಲ ನಾವು ಕಟಾವಿ ಮಾಡ್ಕೊಳ್ಬೋದು. ಬೀಜ ಹಾಕಿರೋ ಒಂದು ಹುಟ್ಟಿದ ಒಂದು 40 ದಿವಸಕ್ಕೆ ಮೊದಲನೇ ಕಟಾವಿ ಮಾಡ್ಕೊಳ್ಬೋದು. ಆ ನಂತರ ಪ್ರತಿಯೊಂದು 15 ದಿವಸಕ್ಕೆ ಒಮ್ಮೆ ಕಟಾವಿ ಮಾಡ್ಕೊತ ಇರ್ಬೋದು. ಆ ಥರ 5-6 ಕಟಾವಿನ ತಗೋಬೋದು ಇದರದಿಂದ. ಇದರಲ್ಲಿ ಒಂದು ಹೆಕ್ಟಾರ್ಗೆ ಸುಮಾರು 25-30 ಟನ್ನರಷ್ಟು ಇಳುವರಿನೂ ಸಿಗುತ್ತೆ. ಇದಕ್ಕೆ ಸೊಪ್ಪು ತರಕಾರಿಯಲ್ಲಿ ಬರುವಂಥ ಒಂದೇ ಒಂದು ರೋಗ, ಬಿಳಿ ತುಕ್ಕು ರೋಗ, ಅದಕ್ಕೂ ತಳ್ಕೊಳ್ಳೋ ಶಕ್ತಿ ಹೊಂದಿರ್ತದೆ ಈ ತಳಿ. ಇದು ಮುಖ್ಯವಾದ ತಳಿ, ಇದು ಅರ್ಕ ಸುಗುಣ ಅನ್ನೋದು ಮುಖ್ಯವಾದ ತಳಿ. ಎರಡನೇದಾಗಿ ಅರ್ಕ ಅರುಣಿಮಾ ಅನ್ನೋದು. ಹೌದು, ಈ ಒಂದು ತಳಿಯ ಗುಣ ವಿಶೇಷಗಳೇನು ಅಂತ? ಈ ಅರ್ಕ ಅರುಣಿಮಾ ಅನ್ನೋದರಲ್ಲಿ ಕಾಂಡ ಮತ್ತು ಎಲೆ ಕೆಂಪು ಬಣ್ಣದಲ್ಲಿರ್ತದೆ. ಸುಗುಣ ನಾವು ಹಸಿರು ಬಣ್ಣ ಅಂತ ಹೇಳಿದ್ದೇವೆ, ಈ ಅರುಣಿಮಾದಲ್ಲಿ ಕೆಂಪು ಬಣ್ಣದಲ್ಲಿರ್ತದೆ. ಆಮೇಲೆ ಇದನ್ನು ಕಟಾವಿಗೆ ಸೂಕ್ತವಾದಂಥ ತಳಿ, ಆದರೆ 2-3 ಕಟಾವಿ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ ಇದೆ ಇದರಲ್ಲಿ. ಇದು ಒಂದು ಹೆಕ್ಟಾರ್ಗೆ 25-27 ಟನ್ ಅಷ್ಟು ಇಳುವರಿನೂ ಕೊಡ್ತದೆ. ಆಮೇಲೆ ಮುಖ್ಯವಾಗಿ ಬಿಳಿ ತುಕ್ಕು ರೋಗಕ್ಕೆ ತಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಹೊಂದಿದೆ ಈ ತಳಿ. ಇವು ಮುಖ್ಯವಾಗಿ ನಾವು ಈ ಕಟಾವು ಮಾಡಿ ಮಾಡುವಂತ ತಳಿಗಳು ಕಿತ್ತು ಬಳಸ್ಕೊಳ್ತೀವಿ. ಅದರಲ್ಲಿನೂ ಈಗ ಇತ್ತೀಚೆಗೆ ನೋಡಿ ನಾವು ಜನಗಳಲ್ಲಿ ಹೃದ್ರೋಗ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗ್ತಾ ಬಂದಿರೋದ್ರಿಂದ ಇದು ಏನಕ್ಕಾಗುತ್ತೆ ಅಂದ್ರೆ ಫ್ರೀ ರಾಡಿಕಲ್ಸ್ ಜಾಸ್ತಿ ನಮ್ಮ ದೇಹದಲ್ಲಿ ಇರೋದ್ರಿಂದ ವೃದ್ಧಿ ಆಗೋದ್ರಿಂದ ಅದೆಲ್ಲ ಕಾಯಿಗಳು ಬರ್ತದೆ. ಸೊ ಅದನ್ನು ಹಟೋತಿ ಮಾಡಲಿಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಹೊಂದಿರುವ ಸೊಪ್ಪು ತರಕಾರಿ ಆದರೂ ಸರಿ ಬೇರೆ ತರಕಾರಿ ಸೇವನೆ ಮಾಡಬೇಕು. ಈ ರೀತಿಯಲ್ಲಿ ಸೊಪ್ಪು ತರಕಾರಿಗಳು ಈ ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿರ್ತವೆ. ಸೊ ಆ ರೀತಿಯಲ್ಲಿ ನಾವು ಸಂಶೋಧನೆ ಮಾಡಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಇರುವಂಥ 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಒಂದು ಅರ್ಕ ಸಂರಕ್ಷ ಅನ್ನೋದು, ಇನ್ನೊಂದು ಅರ್ಕ ವರ್ಣ ಅನ್ನೋದು. ಸಂರಕ್ಷಣ ಮೊದಲಿಗೆ ಈ ಸಂರಕ್ಷಣದ ಬಗ್ಗೆ ಸ್ವಲ್ಪ. ಈ ಅರ್ಕ ಸಂರಕ್ಷ ಅನ್ನೋ ತಳಿ ಕಾಂಡ ಮತ್ತು ಎಲೆ ಹಸಿರು ಬಣ್ಣದಲ್ಲಿರ್ತದೆ. ಇದರದ್ದು ಸುಮಾರು 100 ಗ್ರಾಮ್ ಅಷ್ಟು ಸೊಪ್ಪು ಸೇವನೆ ಮಾಡಿದರೆ ನಮಗೆ 500 ಮಿಲಿಗ್ರಾಮ್ ರಷ್ಟು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ನಮಗೆ ಸಿಗ್ತದೆ ಇದರಲ್ಲಿ ಭಾಳ ಹೆಚ್ಚಾಗಿ. ಸಾಧಾರಣವಾಗಿ ಸ್ಥಳೀಯ ತಳಿಗಳಲ್ಲಿ ಒಂದು 200-250 ಮಿಲಿಗ್ರಾಮ್ ಅಷ್ಟೇ ಸಿಗುತ್ತದೆ, ಬಟ್ ನಮ್ಮ ಸುಧಾರಿತ ತಳಿಯಲ್ಲಿ 500 ಮಿಲಿಗ್ರಾಮ್ ಅಷ್ಟು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಇದೆ. ಅದಲ್ಲದೇ ಇದು ಒಂದು ಸಲ ಕೀಳುವಂಥ ತಳಿ, ಇದು ಭಾಳ ಬೇಗ ನಾವು ಇದನ್ನೇ ತಗೋಬೋದು. 25-30 ಬಿತ್ತನೆ ಹಾಕಿದ 25-30 ದಿನಗಳಲ್ಲೇ ಕಿತ್ತು ಮಾರ್ಕೋಬಹುದು, ಮಾರಾಟ ಮಾಡಬಹುದು. ಅರ್ಕ ಸಂರಕ್ಷ ಅನ್ನೋದು. ಇದು ಇನ್ನೊಂದು ತಳಿ ಅರ್ಕವರ್ಣ, ಅರ್ಕವರ್ಣ ಅಂತ. ಇದರಲ್ಲಿ ಕಾಂಡ ಕೆಂಪು ಬಣ್ಣದಲ್ಲಿರ್ತದೆ, ಎಲೆ ಹಸಿರು ಬಣ್ಣದಲ್ಲಿರ್ತದೆ, 2 ತರ ಬಣ್ಣ ಇರ್ತದೆ ಒಂದೇ ಗಿಡದಲ್ಲಿ. ಇದರಲ್ಲಿ ಸ್ವಲ್ಪ ಕಡಿಮೆ 420 ಮಿಲಿಗ್ರಾಮ್ ರಷ್ಟು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ, ಒಂದು 100 ಗ್ರಾಮ್ ಅಷ್ಟು ಸೊಪ್ಪು ಸೇವನೆ ಮಾಡಿದ್ರೆ ಸಿಗುತ್ತದೆ. ಇದು ಇಳುವರಿ ಅದರ ಸಮಾನನೇ, ಒಂದು 10-12 ಟನ್ ಅಷ್ಟು ಒಂದು ಹೆಕ್ಟಾರ್ಗೆ ಇಳುವರಿ ಪಡೆಯಬಹುದು ಇದರಲ್ಲಿ. ಇದು ಅರ್ಕವರ್ಣ ವರ್ಣ ಅನ್ನೋದು. ಈಗ ಮುಖ್ಯವಾಗಿ ನಾವು ಇದರ ಒಂದು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ? ಈ ಅರವೆ ಸೊಪ್ಪಿನಲ್ಲಿ ಗೊಬ್ಬರ ಸುಮಾರು ಹೆಚ್ಚಾಗಿ ನಾವು ದನಿನ ಗೊಬ್ಬರ ಹಾಕಿದರೆ, ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಅಷ್ಟು ಇಳುವರಿ ಸಿಗ್ತದೆ ಇದು. ಸೊ 10-15 ಟನ್ ಅಷ್ಟು ಒಂದು ಹೆಕ್ಟಾರಿಗೆ ನಾವು ಇದು ಮಿಶ್ರಮ ಮಾಡಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತದೆ. ಅದಲ್ಲದೇ ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸಬೇಕಾಗತ್ತೆ. ಈ ಅರವೆ ಸೊಪ್ಪಿಗೆ 100 ಕೆಜಿಯಷ್ಟು ಸಾರಜನಕ, 50 ಕೆಜಿಯಷ್ಟು ರಂಜಕ, 50 ಕೆಜಿಯಷ್ಟು ಪೊಟ್ಯಾಶ್ ಒಂದು ಹೆಕ್ಟಾರ್ಗೆ, ಇಷ್ಟೊಂದು ನಾವು ಕೊಡಬೇಕಾಗುತ್ತದೆ. ಇದು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ. ಗೊಬ್ಬರ ಇನ್ನು ಬಿತ್ತೆ ಬೀಜ ಎಷ್ಟು ಬೇಕಾಗುತ್ತೆ ಅಂತ? ಬಿತ್ತೆ ಬೀಜ ಒಂದು 2 ಕೆಜಿ ಅಷ್ಟು. ಇದು ಇದರಲ್ಲಿ ಅರವೆ ಸೊಪ್ಪಿನಲ್ಲಿ 2 ಥರ ಮಾಡ್ತಾರೆ ಜನ, ಬೆಳೆಯೋದನ್ನೇ 2 ಥರ ಬೆಳೀತಾರೆ. ಒಂದೇನೆಂದ್ರೆ ಬೀಜ ಚಲ್ಲೋದೊಂದು, ಸಾಲ್ ಮಾಡಿ ಮಾಡೋದೊಂದು. ಬೀಜ ಚಲ್ಲದಾದ್ರೆ 2 ಕೆಜಿ ಒಂದು ಹೆಕ್ಟಾರ್ಗೆ ಬೀಜ ಬೇಕಾಗತ್ತೆ, ಜಾಸ್ತಿ ಬೇಕಾಗತ್ತೆ. ಅದೇ ಸಾಲ್ ಮಾಡಿ ಮಾಡಂಗಿದ್ರೆ 1 ಕೆಜಿ ಬೀಜ ಸಾಕಾಗತ್ತೆ. ಈಗ ನಾವು ಸಾಲ್ ಮಾಡಿ ಮಾಡ್ಕೊಳ್ಳೋದಾದ್ರೆ ಎಷ್ಟು ಅಂತರಕ್ಕೆ ಸಾಲ್ ಮಾಡ್ಕೋಬೇಕಾಗತ್ತೆ? 1 ಅಡಿ ಅಂತರ, ಒಂದು ಸಾಲಿಂದ ಒಂದು ಸಾಲಿಗೆ 1 ಅಡಿ ಅಷ್ಟು ಅಂತರ, 30 ಸೆಂಟಿಮೀಟರ್ ಅಂತರ ಕೊಟ್ಟು ಸಾಲ್ ಮಾಡಿಕೊಂಡು ಇದನ್ನು ವ್ಯವಸಾಯ ಮಾಡ್ಬೋದು ನಾವು. ಸಾಲ್ನಲ್ಲಿ ಏನಂತರ ಏನು ಬೇಕಾಗೋದಿಲ್ಲ ಅಷ್ಟು, ಅದು ಮಾಡೋಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಇದು ಬೀಜ ಬಹಳ ಸೂಕ್ಷ್ಮವಾಗಿರ್ತದೆ. ಆ ಬೀಜ ಹಾಕುವಾಗ್ಲೂ ನಾವು ಸ್ವಲ್ಪ ಇದು ತಗೋಬೇಕಾಗತ್ತೆ, ಅದ್ರ ಬಗ್ಗೆ ಕಾಳಜಿ ತಗೋಬೇಕಾಗುತ್ತೆ. ಏನಂದ್ರೆ ಅದ್ರ ಜೊತೆ ಏನಾದ್ರು ಈಗ ಬೀಜಗಳು ಸೂಕ್ಷ್ಮವಾಗಿದ್ದಾಗ ಮರಳು ಇದೆಲ್ಲ ಬೆರೆಸ್ತೇವೆ, ಇಲ್ಲಿ ಮರಳು ಮರಳು ಬೆರೆಸಬಹುದು, ಇಲ್ಲ ಪುಡಿ ಗೊಬ್ಬರ ಇರ್ತದಲ್ಲ, ಪುಡಿ ಗೊಬ್ಬರ ಅದ್ರ ಜೊತೆ ಬೂದಿ ಅಂತೀವಲ್ಲ, ಬೂದಿ ಅದನ್ನು ಮಾಡಬಹುದು. ಅವೆಲ್ಲ ಬೆರೆಸ್ಕೊಂಡು ಆಮೇಲೆ ಚೆಲ್ಲೋದು, ಆದ್ರೂ ಸರಿ ಬಿತ್ತನೆ ಹಾಕೋದು ಸರಿ, ಇದು ಸಾಲಲ್ಲಿ ಹಾಕೋದ್ರು ಮಾಡ್ಕೋಬಹುದು. ಆ ರೀತಿಯಾಗಿ ನಾವು ಬಿತ್ತನೆಯನ್ನ 1 ಅಡಿ ಅಂತರದ ಸಾಲಿನಲ್ಲಿ ಮಾಡ್ಕೋಬೇಕು. ಮತ್ತೆ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಏನಾದರೂ ಇದಕ್ಕೆ ಅವಶ್ಯಕತೆ ಇದೆಯೇ? ಒಂದ್ಸಲ ಮಾಡ್ಬೋದು, ಯಾಕಂದ್ರೆ ಇದು ಸೂಕ್ಷ್ಮವಾಗಿದ್ದು ನಾವು ಚೆಲ್ಲುವಾಗ ಒಂದೇ ಕಡೆ ಬೀಜ ಹಂಗೆ ಬಿದ್ದ್ಬಿಟ್ರೆ, ಜಾಸ್ತಿ ಬೀಜ ಒಂದ್ ಕಡೆ ಬಿದ್ದಿದ್ರೆ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ, ಒಂದು ಸಸಿ ಕೊಳೆ ರೋಗ ಅಂತ ಬರ್ಬೋದು. ಅದನ್ನ ತಡ್ಕೊಳ್ಳೋಕೆ ನಾವು ಸ್ವಲ್ಪ ಬೀಜೋಪಚಾರ, ಕ್ಯಾಪ್ಟ್ ಆಫ್ 2 ಗ್ರಾಮ್ ಅಷ್ಟು 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬಹುದು. ಜೈವಿಕ ಗೊಬ್ಬರಗಳಿಂದಲೂ ಉಪಚಾರ ಮಾಡಬಹುದು, ಉಪಚಾರ ಮಾಡಬಹುದು. ಟ್ರೈಕೋಡರ್ಮಾ ಅಂತ ಒಂದು ಇದೆ, ಆಮೇಲೆ ಸ್ಯೂಡೋಮೋನಾಸ್ ಅದೆಲ್ಲ ಇದೆ, ಅವೆಲ್ಲನೂ ಬೆರೆಸಿ ನಾವು ಇದಕ್ಕೆ ಬೀಜೋಪಚಾರ ಮಾಡಬಹುದು. ಮತ್ತೆ ಈ ಅಜಿಟೋಬ್ಯಾಕ್ಟರ್, ಅಜೋಸ್ಪಿರ್ಲಮ್ ಅಂತ ಜೈವಿಕ ಗೊಬ್ಬರಗಳಿದ್ದಾವಲ್ಲ, ಅದನ್ನು ಬಳಸ್ಕೋಬಹುದು. ಏನಂದ್ರೆ ಅದು ಕೊಟ್ಟಿಗೆ ಗೊಬ್ಬರನು ನಾವು ಸಮೃದ್ಧಿ ಮಾಡೋದಂತ ಕರಿತೀವಿ ನಾವು ಅದಕ್ಕೆ. ಅದ್ರ ಜೊತೆಗೆ ಸ್ಯೂಡೋಮೋನಾಸ್, ಟ್ರೈಕೋಡರ್ಮಾ, ಅಜಿಟೋಬ್ಯಾಕ್ಟರ್ ಇವೆಲ್ಲಾನು ಬೆರೆಸಿ ಒಂದು 15 ದಿವಸ ಒಂದು 100 ಕೆಜಿ ಅಷ್ಟು ಗೊಬ್ಬರ ತಗೊಂಡು, ಇಲ್ಲ 1 ಕೆಜಿ ಹಾಕೆಲ್ಲ ಚೆನ್ನಾಗಿ ಮಿಶ್ರಮ ಮಾಡಿ ಅದನ್ನ ಹಂಗೆ ಒಂದು 15 ದಿವಸ ಬಿಟ್ಟು, ಆನಂತರ ಇದನ್ನು 1 ಟನ್ ಅಷ್ಟು ಗೊಬ್ಬರಗೆ ಮಿಶ್ರಮ ಮಾಡಿ ನಾವು ಹೊಲದಲ್ಲಿ ಹಾಕೋಬಹುದು, ಜಮೀನಿಗೆ ಹಾಕೋಬಹುದು. ಹಾಕೋಬಹುದು. ಈ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತಾರಲ್ಲ, ಬೆಳೆಸ್ಕೋಬಹುದು. ನಮ್ಮ ಸಂಸ್ಥೆಯಿಂದ ನಾವು ಬಿಡುಗಡೆ ಮಾಡಿದ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಒಂದಿದೆ, ಅದನ್ನು ಮಿಶ್ರಮ ಎಲ್ಲ ಜೀವಾಣುಗಳು ಇರ್ತವೆ, ಎಲ್ಲ ಇರ್ತವೆ ಅದರಲ್ಲಿ, ಅದನ್ನು ಒಳ್ಳೆ ಜೈವಿಕ ಗೊಬ್ಬರಗಳು ಇರ್ತವೆ ಮತ್ತು ರೋಗಗಳನ್ನು ತಡೆಗಟ್ಟುವಂತ ಜೀವಿಗಳು, ಆ ಶಕ್ತಿನೂ ಸಾಮರ್ಥ್ಯ ಇರುವಂತ ಜೀವಿಗಳನ್ನು ಇರ್ತದೆ. ಈಗ ಒಂದ್ಸರಿ ನಾವು ಬಿತ್ತನೆ ಮಾಡ್ಕೊಂಡ್ಮೇಲೆ ಯಾವ ರೀತಿಯಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ, ನೀರನ್ನ ಎಷ್ಟು ದಿನಕ್ಕೊಂದ್ಸರಿ ಕೊಡ್ಬೇಕಾಗತ್ತೆ? ಬಿತ್ತನೆ ಹಾಕಕ್ ಮುಂಚೆನೆ ನೀರ್ ಕೊಟ್ಟಿರ್ಬೇಕು, ಸಣ್ಣ ಸಣ್ಣ ಮಡಿಗಳು 1.5 ರಿಂದ 1.5 ಮೀಟರ್, ಒಂದು 5 ಅಡಿಗೆ ಸಣ್ಣ ಸಣ್ಣ ಪಾದಿಗಳನ್ನ ಮಾಡ್ಕೊಂಡು ಬೀಜ ಹಾಕ್ತಾರೆ ರೈತರು. ಆ ತರನು ಮಾಡ್ಬೋದು, ಬೀಜ ಚಲ್ಲೋದ್ರಾದ್ರೂ ಸರಿ ಅದ್ರ ಒಳಗಡೆ ಸಾಲ್ ಮಾಡಿ ಆದ್ರೂ ಹಾಕ್ಬೋದು. ಅದೆಲ್ಲ ಮಾಡಿದ ನಂತರ ನೀರು ಪ್ರತಿನಿತ್ಯ ಸ್ವಲ್ಪ ಕೊಡ್ಲೇಬೇಕಾಗುತ್ತೆ, ಬಟ್ ಹಂಗಾಗಿ ಹೆಚ್ಚು ಕೊಡಬಾರದು, ಕಡಿಮೆ ಇರಬಾರದು. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡ್ತಾ ಇರಬೇಕು. ಹೆಚ್ಚಾದ್ರೆ ಸಸಿ ಕೊಳೆ ರೋಗ ಬರುತ್ತದೆ. ನೀರು ಹಾಕಿದ್ದು ಬಸ್ತೋಗೋ ರೀತಿಯಲ್ಲೂ ಇರಬೇಕು, ಅಲ್ಲಿ ನಿಲ್ಬಾರ್ದು ನೀರು. ಸ್ವಲ್ಪ ಎತ್ತರಿಸಿದ ಸಸಿ ಮಡಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ, ಎತ್ತರ ಮಡಿ ಮಾಡಿದ್ರೆ ಅವಾಗ ನಿಮಗೆ ಡ್ರಿಪ್ ಸೌಲಭ್ಯ ಇರಬೇಕಾಗುತ್ತೆ ಅಲ್ಲಿ, ಇಲ್ಲ ರೋಸ್ ಕನ್ ಅಂತೀವಲ್ಲ ಅದರಿಂದ ನೀರು ಹಾಕ್ಬೋದು, ಇಲ್ಲ ಅಂದ್ರೆ ಮಾಮೂಲಿಯಾಗಿ ಹರಿಸ್ಬೋದು, ಸ್ಪ್ರಿಂಕ್ಲರ್ಸ್ ಇಡಬಹುದು. ಈ ರೀತಿಯಾಗಿ ನಾವು ನೀರನ್ನ ಕೊಡಬೇಕಾಗತ್ತೆ. ಅಂದ್ರೆ ಇಲ್ಲಿ ಸಾಧಾರಣವಾಗಿ ನಾವು ಈ ತರಕಾರಿ ಬೆಳೆಗಳನ್ನ ಬೆಳೆಯುವಾಗ, ವಿಶೇಷವಾಗಿ ಈ ಸಣ್ಣ ಬೀಜದ ಒಂದು ತರಕಾರಿ ಬೆಳೆಯನ್ನು ಬೆಳೆಯುವಾಗ ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡ್ಕೊಂಡಿರ್ಬೇಕಾಗತ್ತೆ, ಚೆನ್ನಾಗಿ ಉಳುಮೆ ಮಾಡಬೇಕಾಗತ್ತೆ. ಪುಡಿ ಪುಡಿ ತರ ಹಾಕ್ಬೇಕು, ಅದು 8 ಗಂಟೆ ಇದ್ರೆ ಅಷ್ಟು ಹುಟ್ಟೋದು ಬಹಳ ಕಡಿಮೆ ಆಗುತ್ತೆ. ಚೆನ್ನಾಗಿ ಪುಡಿ ಆಗಿರ್ಬೇಕು, ಪುಡಿ ಪುಡಿ ಮಾಡಿರ್ಬೇಕು, ಚೆನ್ನಾಗಿ ಉಳುಮೆ ಮಾಡಬೇಕು. ಆ ರೀತಿಯಾಗಿ ಮಾಡ್ಕೊಂಡು ಆಮೇಲೆ ಮಡಿ ಮಾಡ್ಕೊಂಡು ಬಿತ್ತನೆ ಮಾಡೋದು, ಅವಾಗ ಚೆನ್ನಾಗಿ ಹುಟ್ಟತ್ತೆ, ಬೇಗ ಹುಟ್ಟತ್ತೆ. ಈ ಸಾಲ್ ಮಾಡುವಾಗ ಹೇಳಿದ್ನಲ್ಲ, ಸಾಲನು ತುಂಬಾ ಹಳ್ಳ ಇರಬಾರದು, ಒಂದೇ 1 ಇಂಚ್ ಅಷ್ಟು ಹಳ್ಳ ಇದ್ರೆ ಬೇಗ ಹುಟ್ಟತ್ತೆ. ಅಂದ್ರೆ ಬಿತ್ತನೆ ಆಳ 1 ಅಂಗಳಕ್ಕಿಂತ ಮೀರಬಾರದು, ಒಂದು ಇಂಚ್ ಇನ್ನು ಒಳಗೆ ಹೋದ್ರೆ ಅದು ಹುಟ್ಟೋದು ಬಹಳ ಲೇಟ್ ಆಗಿಬಿಡುತ್ತದೆ, ಹುಟ್ಟಿರೋದು ಮೇಲ್ಗಡೆ ಬರೋದು ಕಷ್ಟ ಆಗುತ್ತೆ. ಆನಂತರ ಈ ರಸಗೊಬ್ಬರಗಳು ಏನಾದ್ರು ಮೇಲ್ಗೊಬ್ಬರ ಕೊಡ್ಬೇಕಾಗತ್ತೆ? ಇವಾಗ ಒಂದೇ ಸಲ ಕೀಳುವಂತಾದ್ರೆ ಎಲ್ಲಾನು ಒಂದೇ ಸರಿ ಹಾಕೋದು, ಇಲ್ಲ ಕಟಾವಿ ಮಾಡೋಕಂತ ಸೂಕ್ತವಾದ ತಳಿ ಹಾಕಿದ್ರೆ ಪ್ರತಿ ಕಟಾವಿ ಆನಂತರ ಒಂದ್ಸಲ ಯೂರಿಯಾ ಕೊಡ್ಬೇಕಾಗುತ್ತೆ. ನಾವು ಭಾಗ ಮಾಡಿಕೊಂಡು ನೂರು ಕಿಲೋಗ್ರಾಮ್ ಹೇಳಿರಿ ಸಾರ್ವಜನಿಕ ಒಂದು ಹೆಕ್ಟೇರಿಗೆ, ಅದನ್ನ ಭಾಗ ಮಾಡಿಕೊಂಡು ಕೊಡ್ಬೇಕಾಗ ಐವತ್ತು ಮೊದಲೇ ಕೊಡಬೇಕು, ಮಿಕ್ಕಿದ ಐವತ್ತು ಎರಡು ಮೂರು ಸಲ ನಾವು ಎಷ್ಟು ಸಲ ಕಟ್ಟಿಂಗ್ಸ್ ಅಂದ್ರೆ ಕುಯ್ತೀವೋ ಅಷ್ಟಲ್ಲ ಅದು ಹಾಕೋಬಹುದು ಹಂಚ್ಕೊಂಡು. ಇನ್ನು ಕೀಟ ರೋಗಗಳು ಕೂಡ ಏನಾದರೂ ಈ ಒಂದು ಅರವೆ ಸೊಪ್ಪಿಗೆ ಬರ್ತವೆ? ಸಾಧಾರಣವಾಗಿ ಹೆಚ್ಚಾಗಿ ಏನು ಬರಲ್ಲ. ಒಂದೇ ಒಂದು ರೋಗ ಅಂದರೆ ಮಳೆಗಾಲದಲ್ಲಿ ಮಾತ್ರ ಬರೋದು ಬಿಳಿ ತುಕ್ಕು ರೋಗ ಅಂತ. ಎಲೆ ಹಿಂಭಾಗದಲ್ಲಿ ನಾವು ನೋಡಿದರೆ ಬಿಳಿ ತುಕ್ಕು ಥರ ಕಾಣುತ್ತದೆ, ಅದನ್ನೇ ಸುಲಭವಾಗಿ ನಾವು ಹತೋಟಿ ಮಾಡಲಬಹುದು. ಸಾಧಾರಣವಾಗಿ ನಾವು ಫಂಜಿಸೈಡ್ಸ್ ಅಂಥದ್ದೇನು ರೆಕಮೆಂಡ್ ಮಾಡಲ್ಲ, ಬಟ್ ಅದು ಅವಶ್ಯಕತೆ ಆದರೆ ಮಾತ್ರ ಯೂಸ್ ಮಾಡೋಂಥದ್ದು ಕವಾಚು ಡೈಥೇನಿಯಂ 45, ಇವು 2 ಗ್ರಾಮು ಅಷ್ಟು ಈ ಔಷಧಿ 1 ಲೀಟರ್ ನೀರಲ್ಲಿ ಬೆರೆಸಿ ಅದನ್ನೇ ಸಿಂಪರಣೆ ಮಾಡಬೇಕಾಗ್ತದೆ. ಮತ್ತಾದರೆ ಸೊಪ್ಪು ತರಕಾರಿಗಳು ಏನೇ ಸಿಂಪರಣೆ ಮಾಡಿದ್ರು 10 ದಿವಸ ಕಾದು ಆಮೇಲೆ ಕುಯ್ಬೇಕಾಗುತ್ತೆ. ಅಲ್ಲೊಂದು ನಾವು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತದೆ. ಅಂದ್ರೆ ಈಗ ಎಷ್ಟೆಷ್ಟು ಇಳುವರಿಯನ್ನು ಪಡ್ಕೋಬಹುದು ಅಂತೀರಿ? ಸುಮಾರು ನಮ್ಮ ತಳಿಗಳೆಲ್ಲ ಹೇಳಿದನಲ್ಲ, ಇದರಲ್ಲಿ 25-30 ಟನ್ ಅಷ್ಟು ಇಳುವರಿ ಅಂದ್ರೆ 1 ಎಕರೆಗೆ ಸುಮಾರು 10 ಟನ್ ಅಷ್ಟು ಇಳುವರಿ ಸಿಗ್ತದೆ. ಅದು 30 ದಿವಸ 40 ದಿವಸಕ್ಕೆಲ್ಲ ಸಿಕ್ಬಿಡ್ತದೆ. ಅಂದ್ರೆ ಒಂದೇ ಸರಿ ಕೀಳುವಂತ ಅಲ್ಲ, 10-12 ಟನ್ ಒಂದು ಹೆಕ್ಟಾರ್ಗೆ ಸಿಗ್ತಾರೆ, ಅವು ಕೀಳುವಂತವು. ಕಟಾವಿ ಮಾಡಕ್ ಸೂಕ್ತವಾದಂತದಾದ್ರೆ 25-30 ಟನ್ ಒಟ್ಟಿಗೆ ಒಂದ್ 4-5 ಕಟಾವದಲ್ಲಿ ಸಿಗುತ್ತೆ. ಇನ್ನ ನಾವು ಬೀಜಕ್ಕಾಗಿನೂ ಇದನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಇವಾಗ ನಾನು ಹೇಳಿರೋ 4 ತಳಿಗಳನ್ನು ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಕರಿತೀವಿ. ಅದರ ಬೀಜ ರೈತರು ತಮ್ಮ ತಾವೇ ಮಾಡ್ಕೋಬಹುದು. ಒಂದು ಅವ್ರು ಹಾಕಿರೋದ್ರಲ್ಲಿ 10 ಗಿಡ ಬಿಟ್ರು ಸೊ ಅವ್ರಿಗೆ ಬೇಕಾದಷ್ಟು ಬೀಜ ಸಿಗ್ತದೆ ಇದರಲ್ಲಿ. ಅಂದ್ರೆ ಬೀಜಗಳಾಗಬೇಕಾದ್ರೆ ಎಷ್ಟು ದಿನ ಕಾಯ್ಬೇಕಾಗತ್ತೆ ನಾವು? ಇದು ಸೊಪ್ಪು ಒಂದೂವರೆ ಎರಡು ತಿಂಗಳು ಇದ್ರೆ ಬೀಜಕ್ಕೋಸ್ಕರ 1 ತಿಂಗಳು ಜಾಸ್ತಿ ಇರಬೇಕಾಗ್ತದೆ. 3 ತಿಂಗಳ ಒಳಗಡೆ ನಮಗೂ ಬೀಜ ಚೆನ್ನಾಗಿ ಸಿಕ್ಬಿಡ್ತದೆ. ಒಣಗಿದ ರೀತಿಯಲ್ಲಿ ಬರುತ್ತೆ, ಅದನ್ನ ನಾವು ತೆಣೆ ಬರುತ್ತೆ, ಒಣಗಿದ್ಮೇಲೆ ಒಣಗಿದ್ಮೇಲೆ ಕೊಯ್ಕೋಬೇಕಾಗತ್ತೆ. ಕೊಯ್ಲು ಮಾಡಿಕೊಂಡು ಅದನ್ನೇ ಸ್ವಲ್ಪ ಕ್ಲೀನ್ ಮಾಡಿ. ಅಂದ್ರೆ ಮೊಳಕೆ ಸಾಮರ್ಥ್ಯ ಎಷ್ಟು ದಿನದವರೆಗೂ ಇರ್ಬೋದು ಅಂತೀರಿ? ಎಷ್ಟು ದಿನದೊಳಗೆ? ಅರವೇ ಸೊಪ್ಪಿನಲ್ಲಿ ಒಂದು ತೊಂದರೆನೇ ಇಲ್ಲ, ಅದು ಎಷ್ಟು ವರ್ಷ ಆದ್ರೂ ಇರ್ಬೋದು. ನೀವು ಅಲ್ಲಿ ಬರೀ ರೂಮ್ ಟೆಂಪರೇಚರ್ ಇಟ್ಟರೆ, ನೀವು ನಮ್ಮ ರೂಮಲ್ಲಿ ಎಲ್ಲಾದರೂ ಇಟ್ಟಿದ್ರು ಸಹ 5-6 ವರ್ಷ ಏನು ತೊಂದರೆ ಇರಲ್ಲ. ಅಷ್ಟು ಅಷ್ಟು ಸಾಮರ್ಥ್ಯ ಇದೆ. ಅದು ಬಹಳ ಸೂಕ್ಷ್ಮವಾದ ಬೀಜ ಅಲ್ವಾ, ಅಷ್ಟು ಬೇಗ ಅದೇನು ಹೋಗಲ್ಲ. ಅದೇ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ 20 ವರ್ಷ ಆದ್ರೂ ಏನು ಇಡಬಹುದು. ಇನ್ನೊಂದು ಮುಖ್ಯವಾದ ಒಂದು ಸೊಪ್ಪು ತರಕಾರಿ ಬೆಳೆ ಅಂದ್ರೆ ಮೆಂತ್ಯ. ಹೌದ್ರಿ, ಈ ಮೆಂತ್ಯದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸಿ. ಇವಾಗ ಎಲ್ಲ ಜನಕ್ಕೂ ಚಕ್ರ ಕಾಯಿಲೆ ಇದ್ದೇ ಇರದಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದರಲ್ಲಿ ಚಕ್ರ ಕಾಯಿಲೆ ಇರೋರು ಎಷ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೇವನೆ ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ ಅವರಿಗೆ, ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಅದಲ್ದೇನೆ ಈ ಮೆಂತ್ಯ ಸೊಪ್ಪದಲ್ಲಿ ಪ್ರೋಟೀನು ಅದು ಜಾಸ್ತಿ ಆಗಿದೆ, ನಾರಿನಾಂಶನು ಜಾಸ್ತಿ ಆಗಿದೆ, ಜೀವಸತ್ವ ಏನು ಹೆಚ್ಚಾಗಿ ಹೊಂದಿದೆ. ಇಷ್ಟೆಲ್ಲ ಅಂಶಗಳು ಅದರಲ್ಲಿ. ಇನ್ನು ಮೆಂತ್ಯ ಸೊಪ್ಪಿನ ಬೇಸಾಯಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ಅದರಲ್ಲಿನು ನಾವು ಗೂಡು ಮಣ್ಣಿದ್ರೆ ಒಳ್ಳೇದು, ಯಾರು ಕೆಂಪು ಮಣ್ಣಿದ್ರು ಒಳ್ಳೇದು. ಹವಾಗುಣ? ಹವಾಗುಣ ಅಂದ್ರೆ ಇದು ಸ್ವಲ್ಪ ತಂಪಾದ ವಾತಾವರಣ ಇಷ್ಟಪಡ್ತದೆ. ಮಳೆಗಾಲ ಚಳಿಗಾಲದಲ್ಲಿ ಚೆನ್ನಾಗಿ ಬೆಳೆಯಬಹುದು. ಬೇಸಿಗೆಗೆ ಸ್ವಲ್ಪ ಇಳುವರಿ ಕಡಿಮೆ, ಆದ್ರೂ ನಮ್ಮ ರಾಜ್ಯದಲ್ಲಂತೂ ವರ್ಷ ಪೂರ್ತಿನೂ ಬೆಳೆಯಬಹುದು. ಸ್ವಲ್ಪ ಇಲ್ಲಿ ತಂಪಾದ ವಾತಾವರಣ ಇರೋದ್ರಿಂದ ಅಷ್ಟೊಂದು ಬೇಸಿಗೆ ಜಾಸ್ತಿ. ಬೇಸಿಗೆ ಜಾಸ್ತಿ ಇದ್ರು ಕೂಡ ಉಷ್ಣಾಂಶ ಅಷ್ಟು ಹೆಚ್ಚಾಗದೆ ಆಗೋದಿಲ್ಲ. ಸೊ ಹಂಗಾಗಿ ವರ್ಷ ಪೂರ್ತಿ ಬೆಳೆಯಬಹುದು. ಸುಧಾರಿತ ತಳಿಗಳು ಏನಾದ್ರು ಇದಾವೆ ಮೆಂತ್ಯದ? ಇದರಲ್ಲಿ ಪೂಸಾ ಅರ್ಲಿ ಬನ್ಸಿಂಗ್ ಅಂತ ಒಂದು IRI ಅವರು ನವದೆಹಲಿ ಅವರು ಒಂದು ಬಿಡುಗಡೆ ಮಾಡಿದ್ದಾರೆ. ಸೊ ಅದ್ರ ಲಕ್ಷಣ ಏನಂದ್ರೆ ಎಲೆ ಅಗಲವಾಗಿರ್ತದೆ, ಸ್ವಲ್ಪ ಎತ್ತರ ಬರ್ತದೆ, ಒಂದು 45-50 ಸೆಂಟಿಮೀಟರ್ ಹೆಚ್ಚು ಬೆಳೀತದೆ, ಎತ್ತರ ಬೆಳೀತದೆ. 2 ಕಟಾವಿ ತಗೋಬಹುದು ಅದರಲ್ಲಿ, ಒಂದ್ಸಲ ಕುಯ್ದ್ರೆ ಮತ್ತೆ 2 ಸಲ ಬರ್ತದೆ. ಪೂಸಾ ಅರ್ಲಿ ಬಂಚಿಂಗ್ ಅಂತ. ಇದನ್ನು ಬಿಟ್ಕೊಂಡ್ರೆ ಕಸೂರಿ ಅಂತ ಒಂದಿದೆ. ಕಸೂರಿ ಅಂದ್ರೆ ಮೆಂತ್ಯ ಸೊಪ್ಪಲ್ಲಿ ಬಹಳ ಸುವಾಸನೆ ಇರುವಂತದ್ದು, ಅದು ಕಟಾವಿಗೆ ಬಹಳ ಸೂಕ್ತವಾದದ್ದು. 5-6 ಕಟಾವಿನೂ ತಗೋಬಹುದು. ಇವು ಮುಖ್ಯವಾದ ತಳಿಗಳು. ಇನ್ನು ಮುಖ್ಯವಾಗಿ ನಾವು ಈ ಬೇಸಾಯಕ್ಕೆ ಬಂದ್ರೆ ಈ ಬಿತ್ತನೆ ಬೀಜ, ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ? ಇದು ಮೆಂತ್ಯ ಸೊಪ್ಪಿಗೂ 10-15 ಟನ್ 1 ಹೆಕ್ಟಾರ್ಗೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗ್ತದೆ. ರಾಸಾಯನಿಕ ಗೊಬ್ಬರ ನೋಡಿದರೆ 50 ಕೆಜಿ ಅಷ್ಟು ಸಾರಜನಕ, 20 ಕೆಜಿ ಅಷ್ಟು ರಂಜಕ, 30 ಕೆಜಿ ಅಷ್ಟು ಪೊಟ್ಯಾಷು ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. 2.5 ಎಕರೆಗೆ ಕೊಡಬೇಕಾಗ್ತದೆ. ಇನ್ನ ಈ ಜಮೀನನ್ನು ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅಂತ? ಚೆನ್ನಾಗಿ ಉಳುಮೆ ಮಾಡಬೇಕು. ಇದು ಸ್ವಲ್ಪ ಬೀಜ ದೊಡ್ಡದಾದ್ರೂ ಸಹ ಎಲ್ಲ ಸೊಪ್ಪು ತರಕಾರಿಗಳಿಗೂ ಭೂಮಿ ಚೆನ್ನಾಗಿ ಉಳುಮೆ ಮಾಡಬೇಕು. ಪುಡಿ ಪುಡಿ ಸಮತಟ್ಟಾಗಿರ್ಬೇಕು. ಚಿಕ್ಕ ಚಿಕ್ಕ ಮಡಿಗಳು 1.5-1.5 ಮೀಟರ್ ಅಷ್ಟು ಮಡಿಗಳನ್ನು ಮಾಡ್ಕೋಬಹುದು. ಅದರಲ್ಲಿ ಬೀಜ ಚೆಲ್ಲನೂಬಹುದು ಅಥವಾ ಸಾಲ್ವ್ ಮಾಡಿನೂ ಹಾಕ್ಬೋದು. ಒಂದು ಹೆಕ್ಟಾರ್ಗೆ 8-10 ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ. ಈಗ ಸಾಲ್ನಲ್ಲಿ ಹಾಕೊಳ್ಳೋದಾದ್ರೆ ಎಷ್ಟು ಅಂತರದಲ್ಲಿ ಸಾಲ್ ಮಾಡ್ಕೋಬೇಕು ಅಂತೀರಿ? ಇದಕ್ಕೂ 30 ಸೆಂಟಿಮೀಟರ್ ಸಾಲ್ಗಳು, ಒಂದು ಅಂತರ ಇರಬೇಕು. ಒಂದು ಸಾಲಿಂದ ಒಂದು ಸಾಲಿಗೆ ಅಂತರ 30 ಸೆಂಟಿಮೀಟರ್ ಅಷ್ಟೇ. ಒಂದಡಿ ಇದ್ರೆ ಸಾಕಾಗ ಸಾಕಾಗುತ್ತೆ. ಇದು ಮುಖ್ಯವಾಗಿ ಬಿತ್ತನೆ ಕ್ರಮ. ಬಿತ್ತನೆ ಮತ್ತೆ ರಸಗೊಬ್ಬರ ಯಾವ್ಯಾವ ಕೊಡಬೇಕಾಗತ್ತೆ? ರಸಗೊಬ್ಬರಗಳು ಅಂದ್ರೆ, ತಾವು ಈಗ 50 ಕೆಜಿ ಸಾರ್ವಜನಿಕ ಹೇಳಿದ್ವಲ್ಲ, ಅದರಲ್ಲಿ ಇವಾಗ ಕಟಾವಿ ಆದರೆ 25 ಕೆಜಿ ಮೊದಲಾಗಿ ಹಾಕೋಬೇಕು. ಆಮೇಲೆ ಉಳಿದಿರೋದು ಯೂರಿಯಾ ಮೂಲಕ ಕೊಡ್ಬೋದು, ಇಲ್ಲ ಅಮೋನಿಯಂ ಸಲ್ಫೈಟು ಅವೆಲ್ಲನೂ ಕೊಡ್ಬೋದು. ಅಂದರೆ ಕಟಾವು ತಗೊಂಡಾಗ ಎರಡು ಭಾಗ ಮಾಡ್ಕೋಬೇಕು ಸಾರಜನಕ ಮಾತ್ರ. ಇಲ್ಲ ಒಂದೇ ಕಟಾವು ತಗೊಳ್ತೀವಿ ಅಂದರೆ ಪೂರ್ಣವಾಗಿ ಪ್ರಾರಂಭದಲ್ಲಿ ಒಂದೇ ಸಲ ಹಾಕಬೇಕಾಗುತ್ತೆ. ಸಾರಜನಕ ರಂಜಕ ಪೊಟ್ಯಾಷ್ ಎಲ್ಲ ಜೊತೆಗೆ ಒಟ್ಟಿಗೆ ಹಾಕಬೇಕಾಗುತ್ತೆ. ನೀರನ್ನು ಚೆನ್ನಾಗಿ ಕೊಡಬೇಕಾಗತ್ತೆ, ನೀರು ಪ್ರತಿನಿತ್ಯ ಕೊಡಬೇಕು. ಬೀಜ ಹಾಕುವಾಗಲೂ ತೇವಾಂಶ ಇರಬೇಕು ಭೂಮಿಯಲ್ಲಿ. ಆ ಥರ ಇದರಲ್ಲೂ ಕೂಡ ಕೀಟ ರೋಗಗಳು ಏನಾದರೂ ಕಂಡು ಬರ್ತವೆ? ಹೆಚ್ಚಾಗಿ ಏನೂ ಇಲ್ಲ, ಒಂದೇ ಒಂದು ರೋಗ ಕಂಡು ಬರ್ತದೆ, ಅದು ಚಳಿಗಾಲದಲ್ಲಿ ಮಾತ್ರ ನಾವು ಕಂಡು ಬರೋದು. ಅದು ಬೂದಿ ರೋಗ ಅಂತ. ಬೂದಿ ರೋಗ ಅದನ್ನ ಹತ್ತೋಟಿ ನಾವು ಮಾಡ್ಬೋದು. ಸಲ್ಫರು ಅಥವಾ ಜಿನೇಬ್ ಅಂತ ಫಂಜಿಸೈಡ್ ಸಿಗ್ತವೆ, ಅದು 2 ಗ್ರಾಂ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಬೂದಿ ರೋಗನೇ ಇದರಲ್ಲಿ, ಅದೊಂದೇ ರೋಗ ಕಂಡು ಬರೋದು. ಇನ್ನ ಈ ಕೊಯ್ಲನ್ನ ಯಾವ ಹಂತದಲ್ಲಿ ಮಾಡ್ಕೋಬೇಕಾಗತ್ತೆ ಅಂತ? ಬೀಜ ಹಾಕಿರೋ ಒಂದು 25-30 ದಿವಸಗೆ ಮೊದಲನೇ ಕುಯ್ಲು ಮಾಡ್ಬೋದು. ಆನಂತರ 12-15 ದಿವಸಗೆ ಮತ್ತೆ ಕುಯ್ಲು ಮಾಡ್ಕೋಬಹುದು. ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತ? ಒಂದು ಹೆಕ್ಟಾರ್ಗೆ 10-12 ಟನ್ ಅಷ್ಟು ಇಳುವರಿ ಕೊಡುವಂತ ಸಾಮರ್ಥ್ಯ ಇರೋ ತಳಿಗಳನ್ನು ಇವು ಪೂಸಾರ್ಲಿ ಪಂಚಿಂಗು. ಇವತ್ತು ಮೆಂತ್ಯ ಸೊಪ್ಪುಗೆಲ್ದಲ್ಲೇ ಮೆಂತ್ಯ ಬೀಜಕ್ಕೂ ಹೆಚ್ಚು ಬೇಡಿಕೆ. ಈ ಮಧುಮೇಹ ಒಳಗಾದಂತ ಜನ ಇದನ್ನ ನೆನೆ ಹಾಕಿ ತಿನ್ನುವಂತ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದು ಒಳ್ಳೇದು ಕೂಡ ಅಂತ ನಮ್ಮ ಆಯುರ್ವೇದ ತಜ್ಞರು ಹೇಳ್ತಾರೆ. ಈ ಬೀಜವನ್ನ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತೀರಿ? ಬೀಜ ಮಾಡುವಾಗ ಸೊಪ್ಪುಗಾದ್ರೆ ನಾವು ಇದೇನ್ ಮಾಡ್ಬೋದು, ಸೊಪ್ಪುಗೋಸ್ಕರ ಬೆಳೆದಿರೋ ಬೆಳೆದಲ್ಲೇನೆ ನಾವು ಬೀಜನೇ ಮಾಡ್ಕೋಬಹುದು. ಮಧ್ಯೆ ಮಧ್ಯೆ 10-15 ಸೆಂಟಿಮೀಟರ್ ಅಂತರ ಕೊಟ್ಟು ಈಗ ಸಾಲಲ್ಲಿ ಮಾಡ್ಕೋಬೇಕು. 30 ಸೆಂಟಿಮೀಟರ್ ಅಲ್ಲಿ ಸಾಲ್ ಮಾಡ್ಕೋಬೇಕು. ಸಾಲ್ ಒಳಗಡೆ ನಾವು 10-15 ಸೆಂಟಿಮೀಟರ್ ಅಷ್ಟು ಜಾಗ ಬಿಟ್ಟು ಅದನ್ನ ತಿನ್ನಿಂಗ್ ಅಂತ ಕರಿತೀವಿ. ಮಧ್ಯೆ ಮಧ್ಯೆ ಇರೋ ಕಿತ್ತಾಕ್ಬಿಟ್ಟು ನಾವು ಮಾರ್ಕೋಬಹುದು ರೈತರು. ಒಂದು 10-15 ದಿವಸ ಅಥವಾ 25 ದಿವಸ ಆದ್ಮೇಲೆ ಕಿತ್ಕೋಬಹುದು. ಆನಂತರ ಉಳಿದಿರೋ ಸಸಿಗಳನ್ನು ಬೀಜಕ್ಕೆ ಬಿಡಬಹುದು. ಅಂದ್ರೆ ಬೀಜಕ್ಕೆ ಬಿಡೋ ಸಂದರ್ಭದಲ್ಲಿ ಗೊಬ್ಬರ ಏನಾದರೂ ಕೊಡಬೇಕಾಗುತ್ತೆ? ಮೇಲಿನ ಗೊಬ್ಬರ ಸ್ವಲ್ಪ ಕೊಡಬೇಕಾಗುತ್ತೆ. ಅರ್ಧ ಭಾಗ ಸಾರಜನಕ ಕೊಡ್ಬೋದು. ಆಮೇಲೆ ಇದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅಂತ ಕರಗೋ ಅಂತ ಗೊಬ್ಬರಗಳು, ಅದೊಂದು 5 ಗ್ರಾಂ 1 ಲೀಟರ್ ನೀರಲ್ಲಿ ಮಿಶ್ರಮ ಮಾಡಿ ಸಿಂಪರಣೆ ಮಾಡಬಹುದು. ಅಂದ್ರೆ ಎಷ್ಟು ದಿನಕ್ಕೆ ನಾವು ಈ ಬೀಜಗಳನ್ನ ಪಡ್ಕೋಬಹುದು ಅಂತ? ಒಂದು 2-3 ತಿಂಗಳಲ್ಲಿ. 3 ತಿಂಗಳು ನಾವು ಸಸಿಗಳ ಕಿತ್ತಾಕ ಸುಮಾರು 1-1.5 ತಿಂಗಳು ಆಗಿರ್ತದೆ. ಆನಂತರ ಇನ್ನೊಂದು 1.5 ತಿಂಗಳಲ್ಲಿ ಮುಗ್ದು ಹೋಗುತ್ತೆ. ಅಂದ್ರೆ ಬೀಜಗಳನ್ನ ಸರಿಯಾದ ಕಾಲದಲ್ಲೇ ನಾವು ಕೊಯ್ಲು ಮಾಡ್ಕೋಬೇಕಾಗತ್ತೆ. ಅದು ನೋಡಬೇಕು, ಪಕ್ಕಕ್ಕೆ ಬಂದಿದ್ಮೇಲೆ ತಗೋಬೇಕಾಗುತ್ತೆ. ಅದನ್ನ ನಾವು ಕೊಯ್ಲು ಮಾಡ್ಕೊಂಡು ಒಣಗಿಸ್ಬೇಕು ಅಥವಾ ಗಿಡದಲ್ಲೇ ಒಣಗುತ್ತೆ. ಅವು ಗಿಡದಲ್ಲೇ ಒಣಗಿರೋ ಕಾಯಿನ ನಾವು ತಗೋಬಹುದು. ಸಿಡಿಯೋಂತ ಸ್ವಭಾವ ಏನಿಲ್ಲ, ಜಾಸ್ತಿ ಬಿಟ್ರೆ ಅದು ಒಣಗಿದ ಮೇಲೆ ಜಾಸ್ತಿ ಟೈಮ್ ನಾವು ಹಂಗೆ ಬಿಟ್ಬಿಟ್ರೆ ಅದು ಬ್ರೇಕ್ ಆಗುತ್ತದೆ, ಅದು ತೆರೆದ್ಕೊಂಡ್ಬಿಟ್ಟು ಬೀಜ ಅಲ್ಲೇ ಉದುರು ಬಿಡ್ತದೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಸ್ವಲ್ಪ ತೇವಾಂಶ ಇದೆ ಅಂತ ಅನ್ಸುವಾಗ್ಲೇನೆ ತೆಗೆದು ಒಣಗಿಸ್ಬೋದು ನಾವು. ಹೆಚ್ಚು ಕಡಿಮೆ ಇನ್ನೂ ಸ್ವಲ್ಪ ಹಳದಿ ಎಲ್ಲ ತಿರುಗಿ ಸ್ವಲ್ಪ ಸ್ವಲ್ಪ ಲೈಟ್ ಗ್ರೇ ಕ್ರೀಮ್ ಕಲರ್ ಬರ್ತದೆ. ಸೊ ಹಳದಿ ಬಣ್ಣಕ್ಕೆ ತಿರುಗಿದಾಗ ತಗೋಬಿಡ್ಬೋದು. ನಾವು ಸ್ವಲ್ಪ ಒಣಗಿಸಬಹುದು, ಆಮೇಲೆ ಒಣಗಿಸ್ಬೋದು. ಒಣಗಿಸಿ ಅದನ್ನ ಸಪರೇಟ್ ಮಾಡ್ಕೋಬಹುದು. ಅದು ಉಜ್ಜಿದ್ರೆ ಬೀಜ ಸಪರೇಟ್ ಆಗಿಬಿಡ್ತದೆ. ಇದು ಒಂದ್ ರೀತಿ ಸುಲಭವಾದ ಬೆಳೆನೆ ಅಂತ ಹೇಳ್ಬೋದು. ಬಹಳ ಸುಲಭ ಇದು ನೋಡಕ್ಕೆ. ನಮ್ಮ ರಾಜ್ಯದಲ್ಲಿ ಇದು ಬೇಸಾಯಕ್ಕೆ ಪ್ರಯತ್ನಗಳು ನಡೀತಾ ಇದಾವ ಈ ಒಂದು ಬೀಜದ ಉತ್ಪಾದನೆಗೆ? ಬೀಜ ಉತ್ಪಾದನೆ ಇವರು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರು ಮಾಡ್ತಾ ಇದ್ದಾರೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಮಾಡ್ತಾರೆ, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರೈತ ಬಾಂಧವರೇ, ತಮಗೆ ಈ ಒಂದು ಅರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನ ವಿವಿಧ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ಈ ಬಿತ್ತನೆಯ ಬೀಜಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಬಿ ವರಲಕ್ಷ್ಮಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9902955938. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9902955938. 59938. ತುಂಬ ಸಂತೋಷ ಡಾಕ್ಟರ್ ವರಲಕ್ಷ್ಮಿ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ. ಇದುವರೆಗೆ ಅರಿವೆ ಮತ್ತು ಮೆಂತ್ಯ ಬೆಳೆ ಬೇಸಾಯ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ವರಲಕ್ಷ್ಮಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ರಾಗಿ ತಳಿಗಳು ಮತ್ತು ಬೇಸಾಯ ಕುರಿತು ಬೇಸಾಯ ತಜ್ಞರಾದ